ಖರೀದಿಯನ್ನು ಹೆಚ್ಚಾಗಿ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಗೊಂದಲಗಳಿದ್ದಾವೋ ಅವುಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ನೀವು ಕೂಡ ಜಾನುವಾರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಮಾತನಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನ್ನವರ್. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು, ಆಹಾರ ಸುರಕ್ಷತೆ ಮತ್ತು ವ್ಯಾಪಾರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಇದು ಯಾವ್ಯಾವುದು, ಈ ಸಂದರ್ಭದಲ್ಲಿ ಯಾವೆಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂದ್ರೆ ನೈಸರ್ಗಿಕವಾಗಿ ಪ್ರಾಣಿಗಳಿಂದ ಮನುಷ್ಯನಿಗೆ ಹಾಗೂ ಮನುಷ್ಯನಿಂದ ಪ್ರಾಣಿಗಳಿಗೆ ಹರಡ್ತಕ್ಕಂತಹ ರೋಗಗಳು ಅಂತ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಹುಚ್ಚು ರೋಗ, ರೆಬೀಸ್ ಅಂತ ನಾವೇಳ್ತೀವಿ, ಇದು ನಾಯಿಗಳಲ್ಲಿರ್ತದೆ. ಆದ ಒಂದು ವೇಳೆ ನಾಯಿಗೆ ಏನಾದರೂ ಆ ರೋಗ ಇದ್ರೆ ಅದು ನಮಗೆ ಕಚ್ಚಿದ್ರೆ ನಮಗೂ ಕೂಡ ರೋಗ ಬರ್ತದೆ. ಇಂಥ ರೋಗಗಳನ್ನ ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಅಂತೀವಿ. ಇದೇ ರೀತಿ ಮನುಷ್ಯನಿಂದನೂ ಕೂಡ ಕೆಲವೊಂದು ರೋಗಗಳು, ಸೋಂಕುಗಳು ಪ್ರಾಣಿಗಳಿಗೆ ಹರಡ್ತವೆ. ಈ ರೀತಿ ಉಭಯವಾಗಿ ಪ್ರಸಾರ ಆಗ್ತಕ್ಕಂತ ರೋಗಗಳನ್ನ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತೀವಿ. ಇವನ್ನ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿ ಕರೆಯಲಾಗುತ್ತೆ. ಯಾವ್ಯಾವುದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು? ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಮುಖವಾಗಿ ರೈತ ಬಾಂಧವರು ಕಾಣ್ತಕ್ಕಂತ ರೋಗಗಳು ಅಂದ್ರೆ, ಉದಾಹರಣೆಗೆ ಹಸುಗಳಲ್ಲಿ ಕಂದು ರೋಗ ಇರ್ತದೆ. ಈಗ ಹಸುಗಳಲ್ಲಿ ನಾವು ಬ್ರುಸೆಲೋಸಿಸ್ ಅಂತ, ಅದು ಹಸುಗಳಲ್ಲಿ ಏನಾಗುತ್ತೆ, ಗರ್ಭಪಾತ ಮಾಡ್ತದೆ, ಆಮೇಲೆ ಅದು ಸತ್ಯ ಹೊರಗೆ ಬೀಳಲ್ಲ. ಇಂತಹ ಒಂದು ಲಕ್ಷಣಗಳನ್ನ ತೋರಿಸಿ ಅದಕ್ಕೆ ಒಂದು ಕಾರಣೀಭೂತವಾದಂತಹ ಒಂದು ಒಂದು ಬ್ಯಾಕ್ಟೀರಿಯಾ ಒಂದು ಹಾಲಿನ ಮುಖಾಂತರ ಅಥವಾ ಇನ್ನಿತರ ಅದರ ಸ್ರವಿಕೆಗಳ ಮುಖಾಂತರ ಪಶುಗಳ ಒಂದು ಸಂಪರ್ಕದಲ್ಲಿ ಇದ್ದಂಥ ಜನರಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ಈಗ ಆಂಥ್ರಾಕ್ಸ್ ಅಂತ ನಾವು ಅಂತೀವಿ, ನೆರಡಿ. ಸೊ ಇದು ಕೂಡ ನಮ್ಮ ಈಗ ಕುರಿ, ಮೇಕೆ, ಹಸು, ಎಮ್ಮೆ ಇತ್ಯಾದಿ ಪ್ರಾಣಿಗಳಲ್ಲಿರ್ತದೆ. ಸೊ ಅಕಸ್ಮಾತ್ ಆಗಿ ಮನುಷ್ಯರು ಅದರ ಒಂದು ಸಂಪರ್ಕಕ್ಕೆ ಬಂದಾಗ ಅವರು ಈ ಒಂದು ಸೋಂಕಿಗೆ ಗ್ರಸ್ತರಾಗ್ತಕ್ಕಂಥ ಸಾಧ್ಯತೆ ಇದೆ. ಈ ಪ್ರಾಣಿಜನ್ಯ ಆಹಾರದ ಸುರಕ್ಷತೆ ಮತ್ತು ಸುಸ್ಥಿರತೆ ಇದನ್ನು ಹೇಗೆ ಕಾಪಾಡ್ಕೊಳ್ತಕ್ಕಂಥದ್ದು? ಸುರಕ್ಷತೆ ಮತ್ತು ಸುಸ್ಥಿರತೆ ಬಹಳ ಪ್ರಮುಖವಾದ ಅಂಶ. ಯಾಕಂದ್ರೆ ನಮ್ಮ ಭಾರತ ದೇಶ ಒಂದು ಕೃಷಿ ಪ್ರಧಾನವಾದಂಥ ದೇಶ. ಇಲ್ಲಿ ಬಹುಪಾಲು ಜನರು, ನಮ್ಮ ರೈತಾಪಿ ಜನರು, ರೈತ ಬಾಂಧವರು ಈ ಒಂದು ಪಶುಪಾಲನೆಯನ್ನೇ ತಮ್ಮ ಜೀವನೋಪಾಯ ಆಗಿ ಇಟ್ಕೊಂಡಿದ್ದಾರೆ. ನಮ್ಮ ಭಾರತ ದೇಶದ ಒಂದು ವಾರ್ಷಿಕ ವರಮಾನಕ್ಕೆ ನಾವು ಏನಾದರೂ ಹೋಲಿಸೋದಾದರೆ ಸುಮಾರು ಒಂದು 25% ಜಾಸ್ತಿ ಈ ಒಂದು ಪಶುಪಾಲನೆಯಿಂದ ಒಂದು ಕೊಡುಗೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ರೋಗಗಳು, ಪ್ರಾಣಿಗಳ ರೋಗಗಳು, ಪ್ರಮುಖವಾಗಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು, ನಾವು ಜುನೋಸಿಸ್ ಏನಂತೀವಿ, ಇಂಥ ರೋಗಗಳು ಇದ್ರೆ ವಿಶ್ವ ಮಟ್ಟದಲ್ಲಿ ನಾವು ನಮ್ಮ ಪ್ರಾಣಿಗಳು ಅಥವಾ ಪ್ರಾಣಿಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೇ ಒಂದು ದೇಶ ನಮ್ಮ ದೇಶದಿಂದ ಪ್ರಾಣಿಗಳ ಉತ್ಪನ್ನಗಳನ್ನು ಖರೀದಿಸಬೇಕಾದ್ರೆ ಆ ದೇಶ ಒಂದು ವೇಳೆ ರೋಗ ಮುಕ್ತವಾಗಿದ್ದರೆ, ನಮ್ಮ ದೇಶದಲ್ಲಿ ಅಂಥ ರೋಗಗಳಿದ್ದರೆ ನಾವು ಅಂಥ ಒಂದು ಸರಕನ್ನು ರಫ್ತು ಮಾಡಲಿಕ್ಕೆ ಆಗೋದಿಲ್ಲ, ವಿದೇಶಗಳಿಗೆ ಮಾಡಲಿಕ್ಕೆ ಆಗಲ್ಲ. ಉದಾಹರಣೆಗೆ ಹೇಳೋದಾದ್ರೆ ನಮಗೆ ಈಗ ದನಗಳಲ್ಲಿ ಈ ಕಾಲುಬಾಯಿ ಜ್ವರ ಇದೆ, ಇನ್ನಿತರೆ ರೋಗಗಳಿದ್ದಾವೆ. ಅದೇ ರೀತಿ ಈಗ ಕೋಳಿಗಳಲ್ಲಿ ಹಕ್ಕಿ ಜ್ವರ ಇದೆ. ಇಂಥ ರೋಗಗಳಿದ್ದಾಗ ಈ ರೋಗಗಳು ಇರದೇ ಇರತಕ್ಕಂಥ ದೇಶಗಳಿಗೆ ನಾವು ನಮ್ಮ ಪ್ರಾಣಿ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಾವು ರಫ್ತು ಮಾಡಲಿಕ್ಕೆ ಆಗದೇ ಇದ್ದಂಥ ಪಕ್ಷದಲ್ಲಿ ಉತ್ಪಾದನೆ ಜಾಸ್ತಿ ಇದ್ದಾಗ ಅದು ಆರ್ಥಿಕ ಒಂದು ಹಿನ್ನಡೆ ಉಂಟಾಗುತ್ತೆ, ದೊಡ್ಡ ಪರಿಣಾಮ ಬೀರುತ್ತೆ. ಹೌದು, ಈ ತರ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಅವ್ರ ಜೊತೆ ಮಾತಾಡ್ತಾ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಖಂಡಿತ. ಹಲೋ, ಹಲೋ ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್ ನಮಸ್ತೆ ಸರ್, ನಾನು ಅಶೋಕ್ ಅಂತ ಸರ್, ಕೊಮ್ಮನಳ್ಳಿ ದುದ್ದ ಒಬ್ಳಿ. ಮಾತಾಡಿ ಅಶೋಕ್. ಸರ್ ಒಂದು ಹಸು ಸರ್ ನಮ್ದು, ಕಾಯಿಲೆ ಆಯ್ತು ಸರ್, ಹೋದ ಸಲ ಕಾಲ್ಬಾಯಿ ಕಾಯಿಲೆ ಆಯ್ತು. ಕಾಲ್ಬಾಯಿ ಜ್ವರ. ಕರ ಹಾಕಿತ್ತು ಸರ್, ಏನೇ ಡೆವಲಪ್ ಮಾಡಿದ್ರು ಏನು ಇದಾಗ್ತಲ್ಲ ಸರ್, ಮತ್ತೆ ಹಾಲು ಡೆವಲಪ್ ಆಗ್ತಲ್ಲ, ಏನು ಇಲ್ಲ ಸರ್ ಅದು. ಓಕೆ, ಈ ಕಾಲು ಬಾಯಿ ಜ್ವರ ಬಂದಾಗ ಇದು ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಒಂದು ಸೋಂಕು, ಫುಟ್ ಅಂಡ್ ಮೌತ್ ಡಿಸೀಸ್ ವೈರಸ್ ಅಂತ ನಾವು ಹೇಳ್ತೀವಿ. ಇದರ ಒಂದು ನಿಯಂತ್ರಣಕ್ಕಾಗಿ ನಮ್ಮ ದೇಶದಲ್ಲಿ NADCP ಅಂತ ಒಂದು ಕಾರ್ಯಕ್ರಮ ಇದೆ, ಅನಿಮಲ್ ಡಿಸೀಸ್ ಕಂಟ್ರೋಲ್ಗೋಸ್ಕರ ಈ ಒಂದು ಭಾರತ ಗಣ ಸರ್ಕಾರ ಈ ಒಂದು ಕಾರ್ಯಕ್ರಮ ಯೋಜನೆಯನ್ನು ದೇಶಾದ್ಯಂತ ರೂಪ ಮಾಡಿದೆ. ಈ ಒಂದು ಯೋಜನೆಯಡಿಯಲ್ಲಿ ಪ್ರಮುಖವಾಗಿ ಈ ಕಾಲುಬಾಯಿ ಜ್ವರ ಮೊದಲನೇದಾಗಿ, ನಂತರ ಈ ಬ್ರುಸಲೋಸಸ್ ಅಥವಾ ಕಂದು ರೋಗ ಈ ರೋಗ, ಈ ಎರಡು ರೋಗವನ್ನು ಈಗ ಸದ್ಯಕ್ಕೆ ಅವುಗಳನ್ನು ಗುರಿ ಇಟ್ಕೊಂಡಿದ್ದಾರೆ. ಈ ಕಾಲುಬಾಯಿ ಜ್ವರದ ಒಂದು ಲಸಿಕೆಯನ್ನು ನಮ್ಮ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ನಿಯಮಿತವಾಗಿ ಎಲ್ಲ ರಾಸುಗಳಿಗೆ ಒಂದು ಲಸಿಕಾಕರಣವನ್ನು ಮಾಡ್ತಾ ಇದೆ. ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚಾಗಿ ಭಾಗವಹಿಸಿದ್ದೇ ಆದರೆ ಈ ಇದರಿಂದ ಆಗ್ತಕ್ಕಂಥ ಒಂದು ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಈಗ ಇವ್ರಿಗೆ ಏನು ಪರಿಹಾರ ಹೇಳ್ತೀರಾ? ಇವರಿಗೆ ಪರಿಹಾರ ಅಂದರೆ, ಒಂದು ಅವರು ಲಸಿಕೆ ಹಾಕಿರದೇ ಇರಬಹುದು. ಹೌದು, ಲಸಿಕೆ ಹಾಕಿರದೇ ಇದ್ದಾಗ ರೋಗದ ಒಂದು ಪ್ರಮಾಣ ಜಾಸ್ತಿ ಇರ್ತದೆ. ಹೌದು, ಸ್ವಾಭಾವಿಕವಾಗಿ ಅದು ಸೋಂಕಿಗೆ ಗ್ರಸ್ತ ಆಗಿರೋದ್ರಿಂದ ಉತ್ಪತ್ತಿ ಕಡಿಮೆ ಆಗಿರುತ್ತದೆ. ಮೊದಲಿನ ರೀತಿ ಉತ್ಪತ್ತಿ ಮಾಡಲಿಕ್ಕೆ ಅದಕ್ಕೆ ಈಗ ಸಾಧ್ಯ ಆಗದೇ ಇರ್ತದೆ. ಏನಾದರೂ ಪುನಶ್ಚೇತನ ಮಾಡಬಹುದು? ಮತ್ತೇನು ಯಾವುದು ಔಷಧಿ ಇಲ್ಲ ಸರ್ ಅದಕ್ಕೆ? ಇದು ವೈರಾಣು ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಒಂದು ಔಷಧಿ ಇರೋದಿಲ್ಲ. ಅದು ಯಾವಾಗ ಬಂದಿತ್ತು ಹೇಳಿ ತಮಗೆ? ಸರ್ ಅದು ಕೆಲವರು ನೀವು ಹೇಳ್ದಂಗೆ ಇಂಜೆಕ್ಷನ್ ಮಾಡಿಸಿದ್ರು ಸರ್, ಒಂದ್ ಎರಡ್ ಮೂರು ದಿನ ಅವಕ್ಕೇನು ಆಗ್ಲಿಲ್ಲ, ನಮ್ಮ ಚೆನ್ನಾಗಿದ್ದವನ ಅಂತ ನಾವು ಮಾಡಿಸ್ಲಿಲ್ಲ ಸರ್. ಅದು ಅದೇ ತಪ್ಪಾಗಿರೋದು. ರೈತ ಬಾಂಧವರು ಏನ್ ಮಾಡ್ತದೆ, ಒಂದ್ ದಿವಸ ಎರಡು ದಿವಸ ಹಾಲು ಕಡಿಮೆ ಆಗ್ತದೆ ಅಥವಾ ಪಶು ಆಸ್ಪತ್ರೆಗೆ ಹೊಡ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಏನೇನೋ ಕಾರಣಗಳಿಂದ ಈ ಒಂದು ಲಸಿಕೆ ಹಾಕೊಳ್ಳಲ್ಲ. ಈ ರೀತಿ ರೋಗಗಳು ಬಂದಾಗ ತಮಗೆ ಒಂದು ಆರ್ಥಿಕವಾದಂಥ ಒಂದು ನಷ್ಟ ಆಗ್ತದೆ. ತಮ್ಮ ಮೂಲಕ ಎಲ್ಲಾ ರೈತ ಬಾಂಧವರಿಗೆ ನಾವು ಕೇಳಿಕೊಳ್ಳೋದಿಷ್ಟೇ, ಪಶು ವೈದ್ಯಕೀಯ ಇಲಾಖೆಯಿಂದ ಈ ಒಂದು ಲಸಿಕಾಕರಣ ಕಾರ್ಯಕ್ರಮ ಇದ್ದಾಗ ದಯವಿಟ್ಟು ತಮ್ಮ ಎಲ್ಲ ರಾಸುಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಲಸಿಕೆಯನ್ನು ಮಾಡಿಸ್ಕೊಂಡ್ರೆ ಸೂಕ್ತವಾಗಿರ್ತದೆ. ಈಗ ಸದ್ಯದ ಮಟ್ಟಿಗೆ ತಾವು ತಮ್ಮ ಸಮೀಪ ಇರತಕ್ಕಂಥ ಪಶು ವೈದ್ಯಕೀಯ ಒಂದು ಆಸ್ಪತ್ರೆಯನ್ನು ಭೇಟಿ ಮಾಡಿ ಪಶುವೈದ್ಯರು ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಅಂದ್ರೆ ಸರ್ ನಿಮ್ಮ ಇದರಿಂದಲೇ ಬರ್ತಾರೆ ಇಲ್ಲಿ ಕೇಳಿದ್ವಲ್ಲ, ಮಾತ್ರೆ ನುಂಗಿಸ್ಬೇಕು ಅಂತ ಹೇಳಿದ್ರು ಸರ್, ಕೇಳಿದ್ವಿ ಎರಡು ಮೂರು ಸಲ. ಅದೇ, ಯಾವುದೋ ಮಾತ್ರೆನ ನುಂಗ್ಸಕ್ಕಾಗಲ್ಲ, ನೀವು ಒಂದು ಪಶು ವೈದ್ಯರ ಒಂದು ಸಲಹೆಯ ಮೇರೆಗೇನೆ ತಾವು ಮಾತ್ರೆ ಕೊಡ್ಲಿಲ್ವ ಅಶೋಕ್? ಕೊಟ್ಟಿದ್ದು ಸರ್, ಆದ್ರೂ ಡೆವಲಪ್ ಆಗಿಲ್ವಲ್ಲ, ಡೆವಲಪ್ ಆಗ್ತಾ ಇಲ್ವಲ್ಲ ಅಂತ. ಯಾವ ಮಾತ್ರೆ ಅಂತ ಏನಾರ ಗೊತ್ತಾ ನಿಮ್ಗೆ? ಅಂದ್ರೆ ಸರ್ ಡಬ್ದಲ್ಲಿ ಬರ್ತವೆ, ಬೆಳಿಗ್ಗೆ ಎರಡು ಸಂಜೆ ಎರಡು ನುಂಗಿಸ್ಬೇಕು, ಜಾಸ್ತಿ ಬರ್ತಾವ. ಹೆಸರು ಏನಾದ್ರು ಗೊತ್ತಾ ನಿಮ್ಗೆ? ಹೆಸರು ಗೊತ್ತಿಲ್ಲ ಸರ್, ಅದು ಜಾಸ್ತಿ ಮಾತ್ರೆ ಬರ್ತವೆ ಅಯೋಡಿನ್ ಒಟ್ಟಿನಲ್ಲಿ. ಇದಕ್ಕೆ ಉಪಯೋಗ ಅಂತ ಮಾತ್ರೆ ಫುಲ್ ಒಂದ್ ಬಾಕ್ಸೆ ಬರುತ್ತೆ, ಅದ್ರ ಹೆಚ್ಚು ಕಮ್ಮಿ ಒಂದ್ 100-120 ಮಾತ್ರೆ ಇರ್ತವೆ, ಕಪ್ ಮಾತ್ರೆ. ಅಂದ್ರೆ ಉಸಿರ ಜಾಸ್ತಿ ಉಸಿರು ಹೋಯ್ತಲ್ಲ ಸರ್, ನಾಯಿ ಟೈಪ್ ಉಸಿರು. ಹೌದು ಹೌದು ಹೌದು, ಅದು ಒಂದು ರೋಗ ಬಂದ ಮೇಲೆ ಈ ರೀತಿ ಆಗ್ತದೆ ರಾಸುಗೆ. ಅದಕ್ಕೆ ದಯವಿಟ್ಟು ಅದೇ ಮಾತ್ರೆ ಮತ್ತೆ ಹಸು ಎರಡನ್ನು ನೀವು ದಯವಿಟ್ಟು ಪಶುವೈದ್ಯರಿಗೆ ತೋರಿಸಿ ಅದಕ್ಕೆ ಒಂದು ಸೂಕ್ತ ಪರಿಹಾರನ ಅವರು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಮುಂದಿನ ಸಲ ಮಾತ್ರ ನೀವು ಮತ್ತೆ ನಿಮ್ಮ ಎಲ್ಲಾ ಗೆಳೆಯರು ಮತ್ತೆ ರೈತಾಪಿ ವರ್ಗ ನಿಮ್ಮ ಸುತ್ತಮುತ್ತ ಕೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಲಸಿಕೆಯಲ್ಲಿ ಭಾಗವಹಿಸಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಅಶೋಕ್ ಕರೆ ಮಾಡಿದ್ದಕ್ಕಾಗಿ. ನಾವು ಇವತ್ತಿನ ಹೈನು ಹೊನ್ನಿನಲ್ಲಿ ಹೈನು ಹೊನ್ನು ಸರಣಿ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ವಿಷಯ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು, ಆಹಾರ ಸುರಕ್ಷತೆ ಮತ್ತು ವ್ಯಾಪಾರ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ SK ನಾಗಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ನೀವು ನೇರವಾಗಿ ಅವರ ಜೊತೆ ಮಾತನಾಡಬಹುದು, ನಿಮ್ಮ ಜಾನುವಾರುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಪರಿಹಾರವನ್ನು ಪಡೆದುಕೊಳ್ಳಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, SD ಕೋಡ್ ಸಂಖ್ಯೆ 08172. ನಿಮ್ಮ ಕರೆಗಳನ್ನು ಈಗ ಸ್ವೀಕರಿಸಲಾಗುತ್ತೆ. ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ನೀವು ಎತ್ತಿಕೊಂಡು ನಮಗೆ ಕರೆಯನ್ನು ಮಾಡಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಮಾತನಾಡಬಹುದು. ಇನ್ನು ಈ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಹಾಲಿನ ಸುರಕ್ಷತೆಯನ್ನು ಹೇಗೆ ಕಾಪಾಡ್ತಕ್ಕಂಥದ್ದು? ನಮ್ಮ ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂಥ ಒಂದು ದೇಶಗಳಲ್ಲಿ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ಮತ್ತು ನಮ್ಮ ದೇಶದಲ್ಲಿ ಏನಾದರೂ ತಾವು ತುಲನಾತ್ಮಕವಾಗಿ ನೋಡಿದರೆ ಅಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಕಡಿಮೆ ರಾಸುಗಳಿಂದ ಹಾಲನ್ನು ಉತ್ಪಾದನೆ ಮಾಡಿದರೆ ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ರಾಸುಗಳಿಂದ ಕಡಿಮೆ ಉತ್ಪತ್ತಿ ಇರತಕ್ಕಂಥ ರಾಸುಗಳಿಂದ ಹಾಲನ್ನು ಉತ್ಪಾದನೆ ಮಾಡ್ತೀವಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ನಮ್ಮಲ್ಲಿ ಹಲವಾರು ರಾಸುಗಳಿರ್ತವೆ. ವಾತಾವರಣ ನಮ್ಮದು ಟ್ರಾಪಿಕಲ್ ಕ್ಲೈಮೇಟ್, ಸೊ ಇಲ್ಲಿ ನಮಗೆ ರೋಗ ರುಜಿನಿಗಳು ಇರಲಿಕ್ಕೆ ಇರತಕ್ಕಂಥ ಎಲ್ಲ ಪೂರಕ ಅಂಶಗಳೂ ಇದೆ, ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳೂ ಇದ್ದಾವೆ. ಸೊ ಮಲೆ ನಮ್ಮ ಒಂದು ಹಾಲನ್ನು ಉತ್ಪತ್ತಿ ಮಾಡತಕ್ಕಂಥ ರೈತಾಪಿ ಜನರು ಇನ್ನೂ ತಮ್ಮ ಜಾಗೃತಿಯನ್ನು ಪರಿಶುದ್ಧ ಹಾಲಿನ ಉತ್ಪಾದನೆ ಕಡೆಗೆ ಜಾಸ್ತಿ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಒಂದು ಗೊತ್ತಿರ್ತದೆ ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಗೊತ್ತೇ ಇರಲ್ಲ. ಸೊ ಈ ಒಂದು ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಈ ರಾಸುಗಳಲ್ಲಿ ಇರತಕ್ಕಂಥ ರೋಗಗಳು, ಹಾಲನ್ನು ಕರೀತಕ್ಕಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂಥ ಒಂದು ಶುಚಿತ್ವ, ವಾತಾವರಣದಲ್ಲಿ ಇರತಕ್ಕಂಥ ಒಂದು ಈ ಕಂಟಾಮಿನೆಂಟ್ಸ್, ಟಾಕ್ಸಿಕಂಟ್ಸ್, ಪೊಲ್ಯೂಟೆಂಟ್ಸ್ ಇವುಗಳು ಇನ್ನು ಹಾಲನ್ನು ಒಂದು ಪ್ರಥಮ ಉತ್ಪಾದನಾ ಘಟಕದಿಂದ ಈ ಸಂಸ್ಕರಣಾ ಘಟಕಕ್ಕೆ ತಗೊಂಡು ಹೋಗಬೇಕಾಗಿರುತ್ತಲ್ಲ ಈ ಒಂದು ಟ್ರಾನ್ಸಿಟ್, ಈ ಒಂದು ಸಮಯದಲ್ಲಿ ನಾವು ಅತಿ ಹೆಚ್ಚಿನ ಸ್ವಚ್ಛತೆ, ಶುಚಿತ್ವ ಮತ್ತು ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಹಸು ಅಥವಾ ಹಸುವಿನ ವಾತಾವರಣ, ಹಾಲನ್ನು ಕರೀತಕ್ಕಂಥ ವ್ಯಕ್ತಿ, ಈ ಸಲಕರಣೆಗಳು ಇವೆಲ್ಲವುಗಳ ಮುಖಾಂತರ ಭೌತಿಕವಾದಂಥ, ರಾಸಾಯನಿಕವಾದಂಥ ಮತ್ತು ಜೈವಿಕವಾದಂಥ ಅಂಶಗಳು ಹಾಲಿಗೆ ಸೇರಿ ಸಾರ್ವಜನಿಕ ಆರೋಗ್ಯವನ್ನು ಬಾಧಿಸುವಂಥ ಪ್ರಮೇಯಗಳು ಇರ್ತವೆ. ಇದರಿಂದ ಏನಾಗ್ತದೆ, ನಮಗೆಲ್ಲ ಹಾಲು ಗೊತ್ತಿದೆ, ಹಾಲನ್ನು ಅಬಾಲ ವೃದ್ಧರಿಂದ ಎಲ್ಲರೂ ಸೇವನೆ ಮಾಡ್ತಾರೆ. ಆರೋಗ್ಯ ಚೆನ್ನಾಗಿದ್ದವರು ಸೇವನೆ ಮಾಡ್ತಾರೆ, ಆರೋಗ್ಯ ಚೆನ್ನಾಗಿಲ್ಲದವರು ರೋಗಿಗಳು ಕೂಡ ಸೇವನೆ ಮಾಡ್ತಾರೆ. ಇಂಥ ಒಂದು ಹಾಲು ಅದು ಪೋಷಕಾಂಶಗಳನ್ನು ಕೊಡುವುದರ ಜೊತೆಗೆ ಈ ಹಾನಿಕಾರಕ ಅಂಶಗಳನ್ನು ಒಂದು ವೇಳೆ ಹೊಂದಿದ್ದೇ ಆದರೆ ಒಂದು ಸಾರ್ವಜನಿಕ ಆರೋಗ್ಯ ಅಫೆಕ್ಟ್ ಆಗ್ತದೆ. ಈ ದಿಸೆಯಲ್ಲಿ ನಮ್ಮ ರೈತರು ಪರಿಶುದ್ಧ ಹಾಲಿನ ಉತ್ಪಾದನೆಯತ್ತ ತಮ್ಮ ಗಮನವನ್ನು ಹರಿಸಬೇಕು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅನ್ನು ತಾವು ಮೊದಲಿಗೆ ಹೇಳಿದ್ರಿ, ವ್ಯಾಪಾರ ಅಂತ. ಈಗ ನಮ್ಮ ದೇಶದಿಂದ ಹಾಲು, ಹಾಲಿನ ಉತ್ಪನ್ನಗಳನ್ನು ಹೆಚ್ಚು ಬೆಲೆ ಕೊಟ್ಟು ನಮ್ಮಿಂದ ಪರ್ಚೇಸ್ ಮಾಡ್ತಕ್ಕಂಥ ದೇಶಗಳಿಗೆ ನಾವು ರಫ್ತು ಮಾಡ್ಲಿಕ್ಕೆ ಆಗ್ತಿಲ್ಲ. ಇನ್ನೊಂದು ಕರೆ ಇದೆ ಸರ್, ಮಾತಾಡೋಣ. ಹಲೋ, ನಮಸ್ತೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೇಳಿ ಇನ್ನೊಂದ್ಸರಿ ಹೆಸರು ಹೇಳಿ. ಕಾರ್ತಿಕ್ ಅಂತ ಹೇಳಿ. ಕಾರ್ತಿಕ್, ಎಲ್ಲಿಂದ ಮಾತಾಡ್ತೀರಿ? ಬೇಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಮಾತಾಡಿ ಮಾತಾಡಿ, ಏನ್ ಸಮಸ್ಯೆ ಇದೆ? ಒಂದೊಂದು ಟೂ ಡೇಸ್, ಒಂದ್ ವೀಕ್ ಬ್ಯಾಕ್ ಹಸು ಚೆನ್ನಾಗಿತ್ತು, ಮೈಕಂಡ್ ಬಂದಿತ್ತು, ಗದ್ದೆಗೆ ಹೊಡಿತಿದ್ವಿ, ಮೇಕಂ ಬಂದಿತ್ತು, ಅವತ್ತು ಹಾಲ್ನ ಕರೆದ್ವಿ, ಮತ್ತೆ ಮಾರನೇ ದಿನ ಬೆಳಿಗ್ಗೆ ಹಾಲು ಕರಿಬೇಕಾದ್ರೆ ಅದು ಹಸು ಎದ್ದಳ್ತಿರ್ಲಿಲ್ಲ. ಹಸು ಎದ್ದಳದೆ ನಿಲ್ಲಿಸ್ಬಿಡ್ತು, ಅಂದ್ರೆ ಅವತ್ತು ಹಾಲು ಕರ್ಕೊಳ್ಳಿಲ್ಲ. ಒಂದು ಟೂ ಡೇಸ್ ಮತ್ತೆ ನಾವು ಲಿಫ್ಟ್ ಮಾಡಿದ್ವಿ, ಒನ್ ಡೇ ಬಿಟ್ಟು ಮಾರನೇ ದಿನ ಲಿಫ್ಟ್ ಮಾಡಿದ್ವಿ, ನಿಂತ್ಕೊಳ್ಳುತ್ತೆ, ಓಡಾಡುತ್ತೆ, ಮತ್ತೆ ಮಲಗಿದ್ರೆ ಎದ್ದಳಕ್ಕೆ ತುಂಬಾ ಹಿಂಸೆ ತಗೊಳ್ಳುತ್ತೆ, ಕಷ್ಟ ಆಗುತ್ತೆ. ಕಾರ್ತಿಕ್ ಅವರೇ, ಇವಾಗ ಹೇಳಿ, ಹಸುವಿನ ವಯಸ್ಸು ಎಷ್ಟು? ಸರ್ ಇವಾಗ ನಾಲ್ಕನೇ ಕರು ಹಾಕಿರತ್ತೆ. ನಾಲ್ಕನೇ ಕರು ಹಾಕಿದೆ. ಓಕೆ, ಬೇರೆ ಹಸುಗಳಿಗೆ ಏನಾದರೂ ಈ ರೀತಿ ಆಗ್ತಿದೆ ಅಥವಾ ಒಂದೇ ಹಸು? ಈಗ ಒಂದೇ ಹಸು ಸರ್. ಒಂದೇ ಹಸು. ಒಂದೇ ಹಸು, ಒಂದ್ಸಲ ಮಲ್ಕೊಂಡ್ರೆ ಹೇಳಲ್ಲ? ಹೇಳಲ್ಲ. ಇವಾಗ ಒಂದ್ ಸ್ವಲ್ಪ ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಂದ್ ಎರಡ್ ಸತಿ ಕ್ಯಾಲ್ಸಿಯಂ ಹಾಕ್ಸಿದ್ವಿ, ಆದ್ರೂ ಸ್ವಲ್ಪ ಇದ್ ಮಾಡ್ತಿದೆ, ಎದ್ದೇಳಕ್ ಕಷ್ಟ ಆಗ್ತಿದೆ. ಎದ್ದೇಳದ್ ಕಷ್ಟ ಆಗ್ತಿದೆ. ಓಕೆ, ಇದು ಸಗಣಿ ಮೂತ್ರ ಎಲ್ಲ ಸರಿಯಾಗಿದೆಯಾ? ಫಸ್ಟ್ ಸರ್ ಎದ್ದೇಳ್ಬೇಕಾದ್ರೆ ಲೂಸ್ ಮೋಷನ್ ತರ ಆಗ್ತಿತ್ತು, ಫಸ್ಟ್ ಡೇ ಅದ್ ಮಲ್ಕಂಡಿತ್ತಲ್ಲ, ನಾವೇನಾದ್ರೆ ಎದ್ದೇಳ್ಸಕ್ ಟ್ರೈ ಮಾಡಿದ್ರೆ ಮೋಷನ್ ಫುಲ್ ನೀರ್ ತರ ಹೋಗೋದು, ಇವಾಗ ಸ್ವಲ್ಪ ಪರವಾಗಿಲ್ಲ, ಗಟ್ಟಿಯಾಗಿ ಹೋಗುತ್ತೆ, ಆದ್ರೂ ಎದ್ದೇಳಕ್ಕೆ ಇದ್ ಮಾಡ್ತಿದೆ, ಮತ್ತೆ ಸುಸ್ತಾಗುತ್ತೆ. ಉಸಿರು ಜ್ವರ ಏನಾದ್ರೂ ಇತ್ತಾ? ಸರ್ ಸ್ಟಾರ್ಟಿಂಗ್ ಏನ್ ಜ್ವರ ಏನಿರ್ಲಿಲ್ಲ, ಬಟ್ ಡಾಕ್ಟರ್ ಜ್ವರ ಏನಿಲ್ಲ ಅಂತಾನೆ ಹೇಳಿದ್ರು, ಇಂಜೆಕ್ಷನ್ ಕೊಟ್ಟಿದ್ರು, ಗ್ಲೂಕೋಸ್ ಹಾಕ್ಸಿದ್ವಿ, ಒಂದ್ ಕ್ಯಾಲ್ಸಿಯಂ ಹಾಕಿದ್ದಾರೆ, ಮೊನ್ನೆ ಒಂದ್ ಕ್ಯಾಲ್ಸಿಯಂ ಹಾಕಿದ್ರು, ಬಟ್ ಆದ್ರೂ ಮೊದಲು ಎಷ್ಟು ಹಾಲು ಕೊಡ್ತಿತ್ತು, ಇದಾದ್ಮೇಲೆ ಎಷ್ಟು ಹಾಲು ಕೊಡ್ತಿದೆ ಸರ್? ಇವಾಗ ಏನಂದ್ರೆ ಇವಾಗ ಒಂದೂವರೆ ತಿಂಗಳಾಗಿತ್ತು ಕರು ಹಾಕಿ, ಇವಾಗ ಹಾಲು ಕಮ್ಮಿ ಮಾಡಿತ್ತು, ಒಂದ್ ಲೀಟರ್ ಕೊಡ್ತಿತ್ತು ಫಸ್ಟ್, ಹಿಂದಿನ ಕರು ಅಲ್ಲಿ ಮೂರ್ ಲೀಟರ್ ಕೊಡ್ತಿತ್ತು. ನಾವ್ ಇವಾಗ ಏನು ಮೇವ್ ಕಡಿಮೆ ಇರುತ್ತಲ್ಲ, ಬಿಸಿಲು ಜಾಸ್ತಿ ಇದೆ ಅಂತೇಳಿ ಏನ್ ಮಾಡಿದ್ರು, ನಮ್ಮ ಮನೆಯವ್ರು ಗೊತ್ತಿರ್ಲಿಲ್ಲ, ಒಂದೂವರೆ ಲೀಟರ್ ಹಾಲು ಕೊಡ್ತಿತ್ತು ಅದು. ಈಗ ಇದಕ್ಕಿದಂಗೆ ಆತರ ಅರ್ಧ ಲೀಟರ್ ಕೊಡ್ತು ಅವತ್ ಹಿಂದಿನ ದಿನ, ಒಂದು ವೀಕ್ ಬ್ಯಾಕ್ ಆತರ. ಇವ್ರಿಗೆ ಗೊತ್ತಾಗಿಲ್ಲ ಮನೆಯವ್ರಿಗೆ, ಬಟ್ ಅದಾದ್ಮೇಲೆ ಎದ್ದಳ್ದಂಗ ಆಯ್ತು. ಕಾರ್ತಿಕ್ ಅವರೇ, ಇದಕ್ಕೆ ನಾನಾ ರೀತಿಯ ಕಾರಣಗಳಿರ್ತವೆ. ಈಗ ಹಾಲು ಉತ್ಪತ್ತಿ ಅಥವಾ ಕರು ಉತ್ಪತ್ತಿ ಅನ್ನೋದು ನಾವೊಂದು ಮಾತು ಹೇಳ್ತೀವಿ, ರೀಪ್ರೊಡಕ್ಷನ್ ಇಸ್ ಎ ಲಕ್ಸುರಿ ಅಂತ. ಶರೀರದಲ್ಲಿ ಎಲ್ಲ ರೀತಿಯಾದಂಥ ಒಂದು ರಿಕ್ವೈರ್ಮೆಂಟ್ಗಳು ಮೀಟ್ ಔಟ್ ಆದಮೇಲೆ ಅದು ಪ್ರೊಡಕ್ಟಿವಿಟಿ ಆಗಬೇಕು. ಈಗ ಬೇಸಿಗೆ ಬೇರೆ ಇದೆ, ಸ್ಟ್ರೆಸ್ಸು, ಅದರ ಜೊತೆಗೆ ಈಗ ಪೋಷಕಾಂಶಯುಕ್ತ ಆಹಾರವನ್ನು ತಾವು ಎಷ್ಟು ಕೊಡ್ತಿದ್ದೀರಿ ಅದು ಗೊತ್ತಿಲ್ಲ. ಸೊ ಏನೇನು ಆಹಾರ ಹಾಕ್ತೀರಾ? ಸರ್, ನಾವು ನೇಪೇರ್ ಹಾಕ್ತಿದ್ವಿ. ಹಾಂ, ಮತ್ತೆ ಬಿಳುಲ್ಲು. ಅಚ್ಚಾ, ಯೂರಿನ್ ಯಾವ ರೀತಿ ಪಾಸ್ ಮಾಡ್ತದೆ? ಕಲರ್ ಕಲರ್ ಒಂದೊಂದ್ಸಲ ಎಲ್ಲೋ ಇಶ್ ಬರುತ್ತೆ, ಒಂದೊಂದ್ಸಲ ವೈಟ್ ಇಶ್ ಬರುತ್ತೆ. ಕೆಂಪು ಏನಾದ್ರು ಬರ್ತದ? ಕೆಂಪು ಮಿಶ್ರಿತ? ಇಲ್ಲ ಇಲ್ಲ. ಓಕೆ, ನೀವು ಯಾತಕ್ಕೂ ಈಗ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಈ ಒಂದು ರಾಸನ್ನ ಕರ್ಕೊಂಡು ಬನ್ನಿ. ಇಲ್ಲಿ ನಾನಾ ರೀತಿಯ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಸೊ ಅದಕ್ಕೆ ತಕ್ಕಾದಂಥ ಒಂದು ಚಿಕಿತ್ಸೆನ ನಮ್ಮ ನುರಿತ ತಜ್ಞ ವೈದ್ಯರು ಕೊಡ್ತಾರೆ. ಇನ್ನು ಜನರಲ್ ಆಗಿ ನಾವೇನಾದರೂ ಹೇಳಬೇಕಾದ್ರೆ, ಸೊ ರಾಸುವಿಗೆ ಮೊದಲು ಬೇಕಾಗಿರೋದು ಒಂದು ಪೋಷಕಾಂಶಯುಕ್ತ ಬ್ಯಾಲೆನ್ಸ್ಡ್ ಆಹಾರ, ಸಮತೋಲನ ಆಹಾರ ಮೊದಲನೇದು, ನೀರು, ಒಳ್ಳೆಯ ವಸತಿ ಮತ್ತು ವಾತಾವರಣ, ಇಷ್ಟನ್ನು ನಾವು ಏನಾದರೂ ಕೊಟ್ಟಿದ್ದೇ ಆದರೆ ಸುಮಾರು ರೋಗಗಳು ಬರದೇ ಇರುವ ಹಾಗೆ ನಾವು ನೋಡ್ಕೋಬಹುದು. ಇನ್ನು ಈ ಜಾನುವಾರುಗಳಲ್ಲಿ ಇನ್ನೊಂದು ಏನು ವಿಷಯ ಅಂದರೆ, ಅದರದ್ದೊಂದು ಪೋಷಕಾಂಶಗಳ ಕೊರತೆ ಉಂಟಾದಾಗ ಒಂದು ಥ್ರೆಶೋಲ್ಡ್ ರೀಚ್ ಆದಮೇಲೆ ಈ ಒಂದು ಸಿಂಪ್ಟಮ್ಗಳು ಕಾಣಿಸ್ತವೆ. ಮೊದಲೇ ನಾವು ಸಣ್ಣ ಪ್ರಮಾಣದಲ್ಲಿ ಆಗಿ ಆಮೇಲೆ ಅದೊಂದು ಇದಾಗತ್ತೆ ಅಂತ ಇಲ್ಲ. ಸೊ ಈ ಒಂದು ದೆಸೆಯಲ್ಲಿ ತಾವು ರೈತ ಬಂದು ತಮ್ಮ ಪ್ರಮುಖ ವೃತ್ತಿ ಇದೇನಾ, ಪಶುಪಾಲನೆನಾ? ಇಲ್ಲ ಸರ್, ಇಲ್ಲ ಸರ್, ಮನೆಯಲ್ಲಿ ನಾವು ಮೊದ್ಲಿಂದಾನು ಸಾಕ್ತಿದೀವಿ, ಬಟ್ ನಾವು ಇದು ಫಸ್ಟ್ ಟೈಮ್ ನೋಡಿದ್ದೀವಿ. ನಮ್ಗೆ ಈ ತರ ಆಗಿದ ಕಾಯಿಲೆ ನಾನು ಸುತ್ತಮುತ್ತ ಎಲ್ಲೂ ಕೇಳಿರ್ಲಿಲ್ಲ. ಅಂದ್ರೆ ಏಜ್ಡ್ ಆಗಿದ್ದಾಗ ಎದ್ದಳಕ್ಕಾಗದ ತೊಂದರೆ ಇತ್ತು? ಇಲ್ಲ, ಈ ರೀತಿ ಆಗುತ್ತೆ, ತಾವು ನೋಡಿರ್ಲಿಕ್ಕಿಲ್ಲ, ಬಟ್ ಈ ರೀತಿ ಆಗುತ್ತೆ. ಕ್ಯಾಲ್ಸಿಯಂ ಅಂತ ಪಶುವೈದ್ಯರು ಹೇಳಿದ್ದಾರೆ, ಕ್ಯಾಲ್ಸಿಯಂ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಇನ್ನು ಬೇರೆ ಒಂದು ಯಾವ ಒಂದು ಅದಕ್ಕೆ ಅಂಶ ಕಡಿಮೆ ಆಗಿದೆ ಅದನ್ನ ನೋಡ್ಬೇಕಾಗ್ತದೆ. ಅದಕ್ಕೆ ತಾವು ನಮ್ಮ ಬೇಲೂರು ಏನು ಜಾಸ್ತಿ ದೂರ ಇಲ್ಲ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ತಾವೇನಾದರೂ ತಮ್ಮ ರಾಸನ್ನ ತಂದದ್ದೇ ಆದರೆ ಅದಕ್ಕೆ ಆಮೇಲೆ ಒಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ಉಚ್ಕೊಳ್ತಿತ್ತು ಅಂತಂದ್ರೆ ನೀವು, ಸೊ ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಅದರ ಒಂದು ನಮೂನೆಗಳನ್ನೇ ಎಲ್ಲ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅದಕ್ಕೆ ಒಂದು ತನಿಖೆ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೆ ತಾವು ದಯವಿಟ್ಟು ಇಲ್ಲಿ ಕಾಲೇಜಿಗೆ ತಂದರೆ ಸೂಕ್ತ ಅಂತ ನಮಗನಿಸ್ತದೆ. ಓಕೆ ಸರ್, ಧನ್ಯವಾದಗಳು ಕಾರ್ತಿಕ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಮಾತಾಡಿ ಪುಟ್ಸ್ವಾಮಿ. ಸರ್, ಮಲೆಗೆ ಗಂಟು ಬಂದಿದೆಯಲ್ಲ, ಮೂರ್ ಮಲೆ ಗಂಟಿಲ್ಲ, ಹಾಲು ಕೊಡ್ತೈತೆ, ನಾಲ್ಕು ತಿಂಗಳು ಆಗಿತ್ತೆ ಗಬ್ಬಾಗಿ. ಮೂರ್ ಮಲೆ ಚೆನ್ನಾಗಿತ್ತೆ, ಸಾಫ್ಟ್ ಆಗಿತ್ತೆ, ಮೂರ್ ಮಲೆ ಸುತ್ತಲು ಒಂದ್ ಮಲೆ ಗಂಟು ಬರ್ತೈತೆ, ಹಾಲು ಚೆನ್ನಾಗಿ ಕೊಡ್ತೈತೆ. ಗಂಟು ಗಂಟು ಪುಟ್ಸ್ವಾಮಿ ಅವರೇ, ಮೂರು ತೊಟ್ಟಲ್ಲಿ ಗಂಟಾಗಿದೆ, ಒಂದ್ರಲ್ಲಿ ಮಾತ್ರ ಗಂಟಾಗಿದೆ, ಮೂರು ಚೆನ್ನಾಗಿದೆ. ಹೌದಾ? ಆ ಗಂಟು ಯಾವ ರೀತಿ ಇದೆ, ಯಾವ ಜಾಗದಲ್ಲಿದೆ? ಓಕೆ, ನಮ್ಮ ಇದು ನರಳೆ ಎಳತ್ತಲ್ಲ ಆ ರೀತಿ ಇದೆಯಾ? ಸಣ್ಣದು ಅದು ಮೋಸ್ಟ್ಲಿ, ಅದೇ ವಾಟೆ ಇರಬಹುದು, ಅದು ಇನ್ನು ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇದೆ. ಈಗ ಒಂದಕ್ಕೆ ಬಂದಿದೆ, ಇನ್ನು ಮಿಕ್ಕ ತೊಟ್ಟುಗಳಿಗೆ ಬರೋ ಸಾಧ್ಯತೆ ಇದೆ. ತಾವು ಪಶುವೈದ್ಯರಿಗೆ ಭೇಟಿ ಆದರೆ ಅದಕ್ಕೆ ಒಂದು ಎರಡು ರೀತಿ ಔಷಧ ಇದೆ, ಆ ಔಷಧವನ್ನ ತಮಗೆ ಹೇಳ್ಕೊಡ್ತಾರೆ. ಆಮೇಲೆ ಗಬ್ಬ ಆದ್ರೂ ಬರುತ್ತೆ, ಗಬ್ಬ ಆಗದೆ ಹೋದ್ರೆ ಬರಲ್ಲ. ಅದು ಹಾಗೆ, ಅದು ಹಾಗೆ, ಅದೇ ಅದೇ, ಅದು ನರಳೆ ರೀತಿ ಇರತಕ್ಕಂತ ಒಂದು ರೋಗ ಅದು. ಸೊ ಗುಣಪಡಿಸಬಹುದು ಅದನ್ನ? ಅದನ್ನ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗೋದಿಲ್ಲ. ಅದು ನೀವು ಹೇಳದಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತದೆ, ಔಷಧಿ ಎಲ್ಲ ಹಚ್ಚಿದಾಗ ಹೋಗುತ್ತೆ, ಮತ್ತೆ ಬೆಳೀತದೆ. ಸೊ ಈ ರೀತಿ ಇದೆ. ಅಲ್ಲ, ನೀವು ಪಶುವೈದ್ಯರಿಗೆ ಕಾಣಿ, ಅವರು ಒಂದು ಕ್ರೀಮ್ ಬರೆದು ಕೊಡ್ತಾರೆ ಅಥವಾ ಔಷಧಿನ ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು ಅಂತ. ಅದನ್ನ ಒಂದು ಒಂದು ಅದನ್ನ ಬೆಳೆದೇ ಇರುವಂಗೆ ಸ್ವಲ್ಪ ಪ್ರಯತ್ನ ಮಾಡೋದು ಒಳ್ಳೇದು. ಇಲ್ಲವಾದ್ರೆ ಏನಾಗುತ್ತೆ, ಅದು ಜಾಸ್ತಿ ಬೆಳೀತಕ್ಕಂತ ಸಾಧ್ಯತೆ ಕೂಡ ಇದೆ. ಗಬ್ಬ ಆದ್ರೆ ಮಾತ್ರ ಬರೋದು ಗಂಟು, ಮಲ ಸುತ್ತಿಲ್ಲ, ಗಬ್ಬ ಆಗದ್ರೆ ಬರಲ್ಲ. ಓಕೆ ಓಕೆ, ಸಣ್ಣ ಸಣ್ಣ ಸಣ್ಣದಾಗಿ ಬೆಳೀತದಲ್ಲ ಸುತ್ತ ಎಲ್ಲ, ತೊಟ್ಟಿನ ಸುತ್ತ ಎಲ್ಲ? ಹೌದೌದೌದು ಹೌದು, ಅದು ಆಗತ್ತೆ, ತೊಟ್ಟಿನಲ್ಲಿ ಆ ರೀತಿಯ ವಾರ್ಟ್ಗಳು ಬೆಳೀತವೆ. ಮೋಸ್ಟ್ಲಿ ಅದೇ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ಯಾತಕ್ಕೂ ನೀವು ಪಶುವೈದ್ಯರನ್ನ ಕಾಣಿ, ಅವರು ನಿಮಗೆ ಹೇಳ್ತಾರೆ, ಉತ್ತರ ಹೇಳ್ತಾರೆ, ಅದಕ್ಕೆ ಏನು ಮಾಡಬೇಕು ಅಂತ ಔಷಧಿ ಹೇಳ್ತಾರೆ. ಧನ್ಯವಾದಗಳು ಪುಟ್ಟಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವ್ಯಾಪಾರದ ಬಗ್ಗೆ ತಾವು ಹೇಳ್ತಾ ಇದ್ರಿ. ನಮ್ಮ ದೇಶದಿಂದ ನಾವು ಒಂದು ವೇಳೆ ಈ ಒಂದು ಆಹಾರ ಪದಾರ್ಥಗಳನ್ನು, ಮಾಂಸ ಇರ್ಬೋದು, ಹಾಲು ಇರ್ಬೋದು, ಮೊಟ್ಟೆ ಇರ್ಬೋದು, ಅಥವಾ ಇವುಗಳ ಉತ್ಪನ್ನ ಇರ್ಬೋದು, ಹೈನು ಉತ್ಪನ್ನಗಳು ಇರ್ಬೋದು ಅಥವಾ ಇನ್ನಾವುದೇ ಇರ್ಬೋದು, ಈಗ ನಾವು ಸದ್ಯಕ್ಕೆ ಹೈನಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವುಗಳನ್ನು ನಾವು ರಫ್ತು ಮಾಡಿದಾಗ ನಾವು ಹೆಚ್ಚಿನ ವಿನಿಮಯವನ್ನು ಗಳಿಸಿದಾಗ ನಮ್ಮ ರೈತ ವರ್ಗದವರಿಗೆ ಲಾಭ ಆಗ್ತದೆ. ಇದು ಈ ಒಂದು ನಮ್ಮ ಒಂದು ವಿಶ್ವ ವ್ಯಾಪಾರ ಸಂಸ್ಥೆ ಅಂತ ಇದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಅಂತ. ಇದರ ಒಂದು ಅಡಿಯಲ್ಲಿ ಹಲವಾರು ಒಡಂಬಡಿಕೆಗಳಿದ್ದಾವೆ. ಒಂದು ಒಡಂಬಡಿಕೆ ಏನಪ್ಪಾ ಅಂದ್ರೆ SPS ಅಂತ ನಾವು ಅಂತೀವಿ, ಸ್ಯಾನಿಟರಿ ಅಂಡ್ ಫೈಟೋ ಸ್ಯಾನಿಟರಿ ಮೇಜರ್ಸ್ ಅವರ್ ಅಗ್ರಿಮೆಂಟ್ ಅಂತ ನಾವು ಅಂತೀವಿ. ಒಂದು ವೇಳೆ ನಮ್ಮ ಒಂದು ಆಹಾರ ಪದಾರ್ಥದಲ್ಲಿ ಅದು ಪ್ರಾಣಿಜನ್ಯನಾಗಿರ್ಬೋದು ಅಥವಾ ಸಸ್ಯಜನ್ಯನಾಗಿರ್ಬೋದು, ಅದರಲ್ಲಿ ಆರೋಗ್ಯಕ್ಕೆ ಘಾತಕವಾದಂಥ ಯಾವುದಾದರೂ ಅಂಶ ಇದ್ದದ್ದೇ ಆದರೆ ಈ ಆಮದು ಮಾಡ್ತಕ್ಕಂಥ ದೇಶ ಅದರ ಮೇಲೆ ರಿಸ್ಟ್ರಿಕ್ಷನ್ ಇಂಪೋಸ್ ಮಾಡ್ಬೋದು. ಈಗ ಪರಿಶುದ್ಧ ಹಾಲಿನ ಉತ್ಪಾದನೆ ನಾವು ಮಾಡದೇ ಹೋದರೆ ಹಾಲಿನಲ್ಲಿ ಈ ಒಂದು ಆಂಟಿಬಯೋಟಿಕ್ ರೆಸಿಡ್ಯೂಸು, ಪೆಸ್ಟಿಸೈಡ್ ರೆಸಿಡ್ಯೂಸು, ಮೈಕೋಟಾಕ್ಸಿನ್ಸು, ಎನ್ವೈರನ್ಮೆಂಟಲ್ ಕಂಟಾಮಿನೆಂಟ್ಸು, ಹೆವಿ ಮೆಟಲ್ಸು, ಇವುಗಳೆಲ್ಲ ಇದ್ದದ್ದೇ ಆದರೆ ಈ ಒಂದು WTOನ ಅಡಿಯಲ್ಲಿ, SPS ಮೇಜರ್ನ ಅಡಿಯಲ್ಲಿ ಇದೊಂದು ನಮಗೆ ಟ್ರೇಡ್ಗೆ ಬ್ಯಾರಿಯರ್ ಆಗ್ತದೆ. ಹೌದು, ನಾವು ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾವು ನಮ್ಮ ದೇಶದಲ್ಲೇ ಮಾಡ್ಕೋಬೇಕಾಗುತ್ತೆ, ನಮ್ಮ ದೇಶದಲ್ಲೇ ಮಾಡ್ಕೋಬೇಕು, ಹೊರಗಿನ ದೇಶಕ್ಕೆ ಕಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ಅದು ಲಿಂಕ್, ಈ ಒಂದು ವ್ಯಾಪಾರಕ್ಕೆ ನಾವು ಸುರಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಯಾರೇ ಯಾವತ್ತೇ ಎಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದರೂ ಕೂಡ ತುಂಬಾ ಗುಣಮಟ್ಟದ ಈ ಹೈನು ಉತ್ಪನ್ನಗಳನ್ನು ಉತ್ಪಾದನೆಯನ್ನು ಮಾಡಬೇಕು, ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಖಂಡಿತವಾಗಿ. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್ ದೇವರಾಜ್ ಅಂತ ಬನವಾಸಿಯಿಂದ ಮಾತಾಡಿ. ದೇವರಾಜ್ ಸರ್, ಇದು ಒಂದು ಈಟಿ ಬರ್ತಿತ್ತು, ಆದ್ರೆ ನಿಲ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕುರ್ಲನ್ ಸಿಮನಿಗೆ ನಿಲ್ಲು ತಲಾದ್ ಕೊಡ್ಸಿದ್ವು. ಅದು ಮತ್ತೆ ಈಟಿ ಬಂದಿದೆ, 6 months ಆಯ್ತು. ಮತ್ತೆ ಕೊಡ್ಬೋದು ಸರ್ ಅದನ್ನ, ಆ ಇಂಜೆಕ್ಷನ್? ಇದನ್ನ ಏನ್ ಕೊಟ್ಟಿದ್ರಿ, ಏನ್ ಔಷಧಿ ಅದು ಸರ್? ಅದು ಕುರ್ಲನ್ ಅಂತ ಹೇಳ್ಬಿಟ್ಟು ಬರುತ್ತಲ್ಲ, ಈಟ್ ನಿಲ್ಲಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಕೊಡ್ಸಿದ್ವು. ಅದೀಗ ಮತ್ತೆ ಅದು ಮತ್ತೆ ಎರಡ್ಸಲ ಈಟ್ ಬಂದಿದೆ, ನಿಲ್ತಿಲ್ಲ. ಅದಕ್ಕೆ ಈಗ 6 months ಆಯ್ತಾ? ಹಾ ಸರ್, ಅದು ಕೊಡ್ಸಿ 6 months ಆಗಿದೆ. ಈಗ ಕರು ಯಾವಾಗ ಹಾಕಿತ್ತು? ಒಂದು ವರ್ಷ ಆಯ್ತು. ಸೊ ಈಗ ನಾವು ಈಗ ಒಂದು ಪ್ರಸೂತಿ ಸಮಸ್ಯೆಗಳನ್ನ ನಾವು ಈ ರಾಸುಗಳಲ್ಲಿ ನೋಡೋದೇ ಆದ್ರೆ ಈ ರಿಪೀಟ್ ಬ್ರೀಡಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದಕ್ಕೆ ಅದನ್ನ ಯಾವುದೇ ಒಂದು ಔಷಧದಿಂದ ಸರಿ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ಪಶುವೈದ್ಯರು ಆ ರಾಸುವಿನ ಬಾಡಿ ಕಂಡೀಷನ್ ಹೇಗಿದೆ, ಅದಕ್ಕೆ ಏನಾದರೂ ದೈಹಿಕವಾಗಿ ನ್ಯೂನ್ಯತೆಗಳಿದಾವ, ಅದರ ಒಂದು ಹಾರ್ಮೋನ್ಸು ಮತ್ತು ಇನ್ನಿತರ ಶರೀರ ಕ್ರಿಯೆಗಳು ಸರಿಯಾಗಿ ನಡೀತಾ ಇದ್ದಾವ ಇಲ್ಲ, ಇವುಗಳನ್ನೆಲ್ಲವನ್ನು ಚೆಕ್ ಮಾಡಿ ಅದಕ್ಕೆ ಒಂದು ಔಷಧಿಯನ್ನು ಕೊಡಬೇಕಾಗ್ತದೆ. ಸರ್ ಅದನ್ನು ಕೊಟ್ಟಿದ್ದು ಸರ್, ನಾನು ಸೈಲೇಜ್ ಎಲ್ಲ ಮೇವೆಲ್ಲ ಮಿಕ್ಸಲ್ಲೇ ಕೊಡೋದು, ಮೇವೆಲ್ಲ ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಕೊಡ್ತಿದ್ದೀನಿ. ಸೈಲೇಜ್ ಮಿಕ್ಸ್ ಮಾಡಿ ಮತ್ತೆ ಒಣ ರಾಗಿ ಹುಲ್ಲನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಕಟ್ ಮಾಡಿ ಸೇರಿಸಿ. ತಾವು ಸೈಲೇಜ್ ಕೊಡ್ತಾ ಇದ್ದೀರಾ, ಆಮೇಲೆ ಮೇವು ಕೊಡ್ತಾ ಇದ್ದೀರಾ? ನೀವು ಹೇಳೋದು ನಾನು ಒಳ್ಳೆ ಆಹಾರನೇ ಕೊಡ್ತಾ ಇದ್ದೀನಿ, ಆದ್ರೂ ಇದು ಯಾಕೆ ಗಪ್ ಕಟ್ತಿಲ್ಲ ಅಂತ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ನಾನಾ ಬಗೆಯ ಕಾರಣಗಳಿದೆ ಸೊ ಈ ಒಂದು ಗಬ್ಬ ಕಟ್ಟದೇ ಇರೋದಕ್ಕೆ. ಸೊ ಅದಕ್ಕೋಸ್ಕರ ತಾವು ಮತ್ತೆ ಪ್ರಯತ್ನ ಮಾಡಬೇಕಾಗ್ತದೆ. ಯಾವುದೇ ಒಂದು ಹಸು ಅದು 3 times ಸೆಮೆನ್ ಕೊಟ್ಟರೂ ಕೂಡ ಅದು ಕನ್ಸೀವ್ ಆಗಲಿಲ್ಲ ಅಂದರೆ ಅದಕ್ಕೆ ನಾವು ರಿಪೀಟ್ ಬ್ರೀಡರ್ ಅಂತ ಅಂತೀವಿ. ಇದನ್ನು ತಾವು ಹಾಗೆ ಮತ್ತೆ ತಮಗೆ ಹೇಳಬೇಕಂದ್ರೆ ಇದನ್ನ ಪಶುವೈದ್ಯರಿಗೇನೆ ತೋರಿಸ್ಬೇಕು, ಅವರು ಅದರ ಒಂದು ಪರೀಕ್ಷೆ ಮಾಡಿ ನಿಮಗೆ ಸೂಕ್ತವಾದಂಥ ಔಷಧಿಯನ್ನು ಹೇಳ್ತಾರೆ. ಸರ್ ಇನ್ನೊಂದು ಹಸಿಗೆ ಕಣ್ಣು ಹತ್ರ ಒಂದು ಮಾಂಸ ಬೆಳ್ಕೊ ಬಂದಿದೆ. ಕಣ್ಣು ಮಾಂಸ ಬೆಳೆದಿದ್ರೆ ನೀವು ಪಶು ವೈದ್ಯಕೀಯ ಕಾಲೇಜಿಗೆ ತಗೊಂಡ್ ಬನ್ನಿ. ತಗೊಂಡು ಬಂದು ವಿಡಿಯೋ ಮಾಡ್ಕೊಂಡು ತೋರಿಸಿದ್ನೆ. ಅಲ್ಲಿ ಇಲ್ಲ, ನೀವು ತಗೊಂಡ್ ಬನ್ನಿ, ಇಲ್ಲಿ ನಮ್ಮ ಹಸುನ ತಂದ್ಬಿಟ್ರೆ. ಅದೇ ಸರ್ ತರಕ್ಕೆ ಬಂದಿದ್ದೆ ಮೊನ್ನೆ, ಅವರು ಒಂದು ವಾರ ಟೈಮ್ ಹೇಳಿದ್ರು, ಅದು ಅಲ್ಲಿವರೆಗೆ ಏನು ಏನಾದ್ರು ಔಷಧಿ ಹಾಕ್ಬೋದಾ ಸರ್, ಏನಾದ್ರು ಮಾಡ್ಬೋದಾ? ಸ್ವಲ್ಪ ಇಲ್ಲ ಇಲ್ಲ, ನೀವು ಅದನ್ನ ತಗೊಂಡ್ ಬನ್ನಿ, ಯಾಕಂದ್ರೆ ಕಣ್ಣಿನ ಮೇಲೆ ಗಡ್ಡೆ ಬಂದಿದೆ ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಸೊ ಅದನ್ನ ಅವ್ರು ಪರೀಕ್ಷೆ ಮಾಡ್ತಾರೆ, ಪರೀಕ್ಷೆ ಮಾಡಿ ಅದಕ್ಕೆ ಒಂದು ಅದನ್ನೇನಾದ್ರು ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗಿಬೇಕಾ ಅಥವಾ ಇನ್ನೇನು ಮಾಡ್ಬೇಕಾ ಅನ್ನೋದನ್ನ ಅಲ್ಲಿ ಇದು ಮಾಡ್ತಾರೆ. ಈಗ ನಿಮಗೆ ಕಾಣೋದು ಬರೀ ಗಡ್ಡೆ ಅಂತ, ಗಡ್ಡೆಯಲ್ಲೇನೆ ನಾನಾ ಬಗೆಯ ಗಡ್ಡೆಗಳಿದ್ದಾವೆ. ಓಕೆ, ಅದಕ್ಕೆ ಒಂದೊಂದು ಗಡ್ಡೆಗೆ ಒಂದೊಂದು ತರಹದ ಒಂದು ಇದು ಇರ್ತದೆ, ಪರಿಹಾರ ಇರ್ತದೆ. ಅದಕ್ಕೆ ತಾವು ಮಹಾವಿದ್ಯಾಲಯಕ್ಕೆ ತಂದಿದ್ರೆ ಆದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾ ಅಥವಾ ಇನ್ನೇನೋ ಮಾಡ್ಬೇಕಾ ಅಂತೇಳಿ ಆ ವೈದ್ಯರು ಸೂಕ್ತ ನಿರ್ಧಾರವನ್ನ ತಗೊಳ್ತಾರೆ. ಧನ್ಯವಾದಗಳು ದೇವರಾಜ್ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಇತ್ತೀಚೆಗೆ ಇನ್ನೊಂದು ಪ್ರಾರಂಭ ಆಗಿದೆ, ಈ A1 ಮತ್ತೆ A2 ಹಾಲು ಅಂತ ಹೇಳಿ, A1 ಅಂಡ್ A2 ಮಿಲ್ಕ್ ಅಂತ ಹೇಳಿ. ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ. A1 ಅಂದ್ರೇನು, A2 ಅಂದ್ರೇನು, ನಾವು A1 ಬಳಸ್ಬೇಕು A2 ಬಳಸ್ಬೇಕು ಅನ್ನುವಂತ ಗೊಂದಲಗಳಿದ್ದಾವೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? A1 A2 ಅನ್ನೋದು ಜಾಗತಿಕವಾಗಿ ಬಹಳ ಸದ್ದು ಮಾಡಿದಂತ ಒಂದು ವಿಷಯ. ಸುಮಾರು 10-15 ವರ್ಷ ಹಿಂದೆ ಇದು ಯಾವ ರೇಂಜ್ಗೆ ಹೋಗಿತ್ತು ಅಂದ್ರೆ ಇನ್ನೇನೋ ಡೈರಿ ಇಂಡಸ್ಟ್ರಿ ಹೋಗೇ ಬಿಡುತ್ತೇನೋ ಆ ರೇಂಜ್ಗೆ ಡಿಸ್ಕಷನ್ ಆಗಿತ್ತು. ಇನ್ನು ಸುಮಾರು ಕಂಪನಿಗಳು ಕೂಡ ಲೇಬಲ್ ಮಾಡಿಕೊಂಡು ಸೇಲ್ ಮಾಡ್ತವೆ, A2 ಹಾಲು ಇದು ಬಹಳ ಉತ್ಕೃಷ್ಟ ಹಾಲು, ಹಾಗೆ ಹೀಗೆ ಹೆಚ್ಚಿನ ಒಂದು ದರದಲ್ಲಿ ಕೂಡ ಅದನ್ನು ಸೇವನೆ ಮಾಡ್ತವೆ. ಈಗ ಒಂದು ನಮ್ಮ ಪ್ರಚಲಿತ ಸಮಸ್ಯೆಗಿಂತ ಮೊದಲು ಇಲ್ಲಿ ವಿಜ್ಞಾನ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಈ ಒಂದು ಹಾಲು ಉತ್ಪಾದನೆಗೆ ಬೇಕಾದಂಥದ್ದು ಒಂದು ಪ್ರೋಟೀನ್ ಇರ್ತದೆ, ಅದಕ್ಕೆ ನಾವು ಕೇಸಿನ್ ಅಂತ ಹೇಳ್ತೀವಿ. ಈ ಒಂದು ಕೇಸಿನ್ ಇದೊಂದು ಬಹುರೂಪಿ ಇರ್ತದೆ, ಅಂದರೆ ಬೇರೆ ಬೇರೆ ರೂಪಾಂತರಗಳಲ್ಲಿ ಇರ್ತದೆ. ಒಂದು ರೂಪಕ್ಕೆ ನಾವು ಬೀಟಾ ಕೇಸಿನ್ ಅಂತ ಅಂತೀವಿ. ಹಸು, ಈ ಬೀಟಾ ಕೇಸಿನ್ ಹಸುಗಳು ಬೇರೆ ಬೇರೆ ರೀತಿಯ ಹಸುಗಳು ಈ ಒಂದು ಬೀಟಾ ಕೇಸಿನ್ನ ಬೇರೆ ಬೇರೆ ರೀತಿಯಲ್ಲಿ ಉತ್ಪತ್ತಿ ಮಾಡ್ತವೆ. ಅದು ಆ ಹಸುವಿನ ಆನುವಂಶೀಯತೆಯ ಮೇಲೆ ನಿಂತಿದೆ, ನಿರ್ಧಾರ ಆಗ್ತದೆ. ಇನ್ನಿದು ಈ ಒಂದು ಪ್ರೋಟೀನ್ ಏನಿದೆ ಅಲ್ಲ, ಬೀಟಾ ಕೇಸಿನ್ ಪಾಲಿಮಾರ್ಫಿಸಮ್ ನಾವೇನಂತೀವಲ್ಲ, ಅದರ ಒಂದು ಪ್ರೋಟೀನ್ ಸೀಕ್ವೆನ್ಸ್ನ ಒಂದು 67ನೇ ಕ್ರಮಸಂಖ್ಯೆಯಲ್ಲಿ, ಅಮೈನೋ ಆಸಿಡ್ ಕ್ರಮಸಂಖ್ಯೆಯಲ್ಲಿ ಒಂದು ವೇಳೆ ಪ್ರೋಲಿನ್ ಇದ್ದರೆ ಅದು A2 ಜಿನೋಟೈಪ್ ಅಂತ ನಾವು ಅಂತೀವಿ, ಹಿಸ್ಟಿಡಿನ್ ಇದ್ದರೆ ಅದಕ್ಕೆ A1 ಅಂತ ನಾವು ಅಂತೀವಿ. ಇನ್ನು ಇದು ವೈಜ್ಞಾನಿಕ ತಳಹದಿ ಏನಪ್ಪ ಇದು ಅಂದರೆ, A2 ಬೈ ಚಾನ್ಸ್ ಏನಾದರೂ ಅದರದ್ದು ಒಂದು ಜಿನೋಟೈಪ್ ಆನುವಂಶೀಯತೆ ಆಗಿದ್ದೇ ಆದರೆ ಅದು ನಮ್ಮ ಶರೀರದಲ್ಲಿ ಡೈಜೆಸ್ಟ್ ಆಗಿ ನ್ಯೂಟ್ರಿಯೆಂಟ್ಸು ಶರೀರಕ್ಕೆ ಸೇರಿಬಿಡ್ತವೆ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಒಂದು ವೇಳೆ ಅದು A1 ಆಗಿದ್ದರೆ ಅದನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಜೀರ್ಣ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಒಂದು ಬಯೋಆಕ್ಟಿವ್ ಪೆಪ್ಟೈಡ್ ಉತ್ಪತ್ತಿ ಆಗ್ತದೆ, ಅದಕ್ಕೆ ನಾವು ಬೀಟಾ ಕೇಸೋಮಾರ್ಫಿನ್ ಅಂತ ನಾವು ಅಂತೀವಿ, BCM7 ಅಂತ. ಈ ಒಂದು ಬೀಟಾ ಕೇಸೋಮಾರ್ಫಿನ್ ಅನ್ನೋದೇನಿದೆ, ಇದು ಒಂದು ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಬೀರ್ತಕ್ಕಂಥ ಅಂಶ. ಒಂದು ಅಧ್ಯಯನದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇದು ಈ ರೀತಿಯಾದಂಥ ಒಂದು A1 ಹಾಲನ್ನು ಸೇವಿಸ್ತಕ್ಕಂಥ ಜನರಲ್ಲಿ ಯಾವ್ಯಾವ ರೋಗಗಳಿದ್ದಾವೆ ಅಂತ ನೋಡಿದ್ದಾರೆ. ಆ ಒಂದು ಜನರಲ್ಲಿ ಸಿಜೋಫ್ರೀನಿಯಾ, ಆಟಿಸಮ್, ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಇವುಗಳ ಒಂದು ಪ್ರಮಾಣ ಜಾಸ್ತಿ ಇದೆ ಅಂತ ಗೊತ್ತಾಯಿತು. ಓಹೋ. ಇದಾದ ಮೇಲೆ ಇಮ್ಮಿಡಿಯೇಟ್ಲಿ ಕೆಲವೊಂದು ಸಂಸ್ಥೆಗಳು ಈ A2 ಮಿಲ್ಕನ್ನು ಇವನ್ನು ಪೇಟೆಂಟ್ ಕೂಡ ಪಡೆದುಕೊಂಡವು. ಇನ್ನು ಇದೇ ಇದು ಸತ್ಯನಾ ಅಂತ ಹೇಳಿ ಅನ್ವೇಷಣೆ ಮಾಡಲಿಕ್ಕೆ ಒಂದು ಸತ್ಯ ಶೋಧನೆ ಮಾಡಬೇಕಲ್ಲ, ಮಾಡಲಿಕ್ಕೆ ಜಗತ್ತಿನಾದ್ಯಂತ ಇದ್ರ ಬಗ್ಗೆ ರಿಸರ್ಚ್ ಆಯಿತು. ಈ ಎಕ್ಸ್ಪೆರಿಮೆಂಟಲ್ ಆನಿಮಲ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು A1 ಹಾಲು, A2 ಹಾಲು ಇವುಗಳನ್ನೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕೊಟ್ಟಾಗ ಏನಾಗುತ್ತೆ ಅಂತ ನೋಡಕ್ಕೆ ಹೋದರು. ನೋಡಿದಾಗ ಇದೇ ಸ್ವಲ್ಪ ಮಾರ್ಜಿನಲ್ ರೈಸ್ ಇದೆ, ಬಟ್ ಅಷ್ಟು ಏನಂತಾರೆ ನಾವು ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಅಲ್ಲ ಇರ್ತಕ್ಕಂಥ ಸಂಬಂಧಗಳು ಕಾಣಬರಲಿಲ್ಲ. ಸೊ ಈ ಡೇಟಾ ಇರೋದು ಎಲ್ಲ ಎಪಿಡೆಮೊಲಾಜಿಕಲ್ ಇನ್ವೆಸ್ಟಿಗೇಷನ್ ಬೇಸ್ಡ್, ಪಾಪ್ಯುಲೇಷನ್ ಬೇಸ್ಡ್ ಇದೆ. ಇನ್ನೂ ಇದರ ಬಗ್ಗೆ ವಿಜ್ಞಾನ ಬೆಳಿಬೇಕಾಗಿದೆ, ಇದರ ಬಗ್ಗೆ ಒಂದು ನಮಗೆ ನಿಖರವಾದಂಥ ಒಂದು ಇದರ ತಳಹದಿ ಗೊತ್ತಾಗಬೇಕಾಗಿದೆ. ಅಲ್ಲಿಯವರೆಗೆ ನಾವು ಏನು ಮಾಡಬೇಕು ಅಂಥೇಳಿ ಒಂದು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇದರ ಬಗ್ಗೆ ಡಿಸ್ಕಷನ್ ಬಂದಾಗ, ಈ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರ ಒಂದು ಅಡಿಯಲ್ಲಿ ಎಲ್ಲ ಒಂದು ಎಕ್ಸ್ಪರ್ಟ್ಸ್ಗಳು ಸೇರಿಕೊಂಡು ಸದ್ಯಕ್ಕೆ ಇರತಕ್ಕಂಥ ಸೈಂಟಿಫಿಕ್ ಎವಿಡೆನ್ಸ್ ಸಫಿಷಿಯಂಟ್ ಆಗಿಲ್ಲ, ಅಂಟಿಲ್ ದೆನ್ A1 A2 ಎರಡಕ್ಕೂ ಡಿಫ್ರೆನ್ಸಿಯೇಷನ್ ಬೇಡ, ಅದಕ್ಕೆ A1 = A2 ಅಂತ ಅವರು ಒಂದು ತಮ್ಮ ದೃಢೀಕೃತ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟು ತಮ್ಮ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ. ಅದಕ್ಕೆ ಯಾರೂ ಕೂಡ ತಮ್ಮ ಒಂದು ಲೇಬಲ್ ಮೇಲೆ ಎ ಟು ಹಾಲ್ ಅಂತ ಲೇಬಲ್ ಮಾಡಿ ಅದನ್ನ ಹೆಚ್ಚಿನ ದರಕ್ಕೆ ಏನಾದರೂ ಮಾರಾಟ ಮಾಡಿದ್ದೇ ಆದರೆ ಅದು ಮಿಸ್ ಲೇಬಲಿಂಗ್ ಅಂತ ಎಷ್ಟು ಒಂದು ದಂಡನೀಯ ಇದೆಯೋ ಅದೇ ರೀತಿ ಇದು ಕೂಡ ಟ್ರೀಟ್ ಮಾಡಬೇಕು ಅಂತ ಕೂಡ ನಮ್ಮ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ ಒಂದು ನಿರ್ದೇಶನ ಕೊಟ್ಬಿಟ್ಟಿದೆ. ಅದಕ್ಕೆ ಈಗ ಕನ್ಕ್ಲೂಷನ್ ಇಷ್ಟೇ ಸರ್, ಸದ್ಯಕ್ಕೆ ಎ ಒನ್ ಎ ಟು ಗೊಂದಲ ಬೇಡ, ಎರಡೂ ಸರಿಯಾಗೇ ಇದೆ, ಸದ್ಯಕ್ಕೆ ಸೇವನೆ ಮಾಡಿ, ಮುಂದೆ ಏನಾದರೂ ಸೈಂಟಿಫಿಕ್ ಎವಿಡೆನ್ಸ್ ಬಂದರೆ ಮುಂದಿನ ಒಂದು ಆದೇಶದ ಮುಖಾಂತರ ನಂತರ ನಾವು ಆ ರೀತಿ ಅದನ್ನು ಪಾಲನೆ ಮಾಡುವ. ಹಾಗಿದ್ರೆ ಎ ಒನ್ ಎ ಟು ಎರಡೂ ಒಂದೇನೆ, ಅದರಲ್ಲಿ ಯಾವುದೇ ತರಹದ ಭಿನ್ನತೆ ಇಲ್ಲ. ಹಾಗಾಗಿ ಎ ಒನ್ ಆದರೂ ಸಿಗಲಿ ಎ ಟು ಆದರೂ ಸಿಗಲಿ ಎರಡನ್ನು ಕೂಡ ಬಳಕೆ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ, ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವಂಥದ್ದು. ಇನ್ನು ಇತ್ತೀಚೆಗೆ ಮತ್ತೊಂದು ಆತಂಕ ನಮ್ಮ ಜನರಲ್ಲಿ ಉಂಟಾಗಿರ್ತಕ್ಕಂಥದ್ದು ಈ ಪ್ರಾಣಿಜನ್ಯ ಆಹಾರಗಳಾದಂತಹ ಹಾಲು, ಮಾಂಸ, ಮೊಟ್ಟೆ, ಜೇನು, ಮೀನು ಇಂಥದ್ರಲ್ಲಿ ಮನುಷ್ಯನ ಆರೋಗ್ಯಕ್ಕೆ ವಿಷಕಾರಿಯಾದಂತಹ ಕೆಲವೊಂದು ಅಂಶಗಳು ಸೇರ್ತಾ ಇದ್ದಾವೆ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಇದು ಸರಿಯೋ ತಪ್ಪ? ಇದು ಸರಿ. ಯಾಕಂದರೆ ಈಗ ಹಾಲು ನಮಗೆ ಗೊತ್ತಿದೆ, ಇದೊಂದು ನೈಸರ್ಗಿಕವಾದಂಥ ಸಂಪೂರ್ಣ ಸಮತೋಲನ ಇರತಕ್ಕಂಥ ಆಹಾರ, ಅದಕ್ಕೆ ಎಲ್ಲರೂ ಸೇವನೆ ಮಾಡ್ತೀವಿ ಅಂತೇಳಿದೆ. ಅದರ ಜೊತೆಗೆ ನಾನು ಆಗಲೇ ತಮ್ಮ ಜೊತೆ ಚರ್ಚೆ ಮಾಡಿದಂತೆ, ಹಸು ಒಂದು ವೇಳೆ ಕಲುಷಿತವಾದಂಥ ಆಹಾರವನ್ನು ಸೇವನೆ ಮಾಡಿದರೆ, ನೀರನ್ನು ಸೇವನೆ ಮಾಡಿದರೆ, ಒಂದು ವೇಳೆ ಈ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು ಇವುಗಳನ್ನೆಲ್ಲ ಈ ಈ ಒಂದು ಕ್ರಾಪ್ಗಳ ಮೇಲೆ ಸಿಂಪರಣೆ ಮಾಡಿರ್ತಾರೆ ರೈತರು, ಅವುಗಳು ಡಿಗ್ರೇಡ್ ಆಗಲಿಕ್ಕೆ ಅದಕ್ಕೆ ತಮ್ಮದೇ ಆದಂಥ ಒಂದು ಸಮಯ ಇರ್ತದೆ. ಈಗ ತಾವು ನೋಡೋದಾದರೆ ಈಗ DDT ಅಂತ ಮಾರಕ ಯಾಕೆ ಅವನ್ನ ಪೆಸ್ಟಿಸೈಡ್ಗಳನ್ನು ಇನ್ಸೆಕ್ಟಿಸೈಡನ್ನು ಬ್ಯಾನ್ ಮಾಡಿದ್ರು ಅಂದರೆ 60-65 ವರ್ಷದವರೆಗೆ ಕೂಡ ಹಾಗೆ ಇರ್ಕೊಂತಿರ್ತವೆ, ಅವುಗಳ ಒಂದು ಹಾಫ್ ಲೈಫ್ ಜಾಸ್ತಿ. ಸೊ ಇಂಥ ಒಂದು ಅಂಶಗಳು ನಮ್ಮ ಈ ಹಸುವಿನ ಬೇರೆ ಬೇರೆ ಅಂಗಾಂಶಗಳಲ್ಲಿ, ಪ್ರಮುಖವಾಗಿ ಈ ಫ್ಯಾಟ್ ರಿಚ್ ಅಂಗಾಂಶಗಳಲ್ಲಿ ಶೇಖರಣೆಯಾಗಿ ತದನಂತರ ಹಾಲಿನ ಮುಖಾಂತರ ಅಥವಾ ಮಾಂಸದ ಮುಖಾಂತರವು ಮನುಷ್ಯನ ದೇಹವನ್ನು ಸೇರಿದಾಗ ನಾವು ಅಕ್ಯೂಟ್ ಟಾಕ್ಸಿಸಿಟಿ ಏನಂತೀವಿ, ಇಮಿಡಿಯೇಟ್ಲಿ ಏನೋ ಇಫೆಕ್ಟ್ ಆಗದೇ ಇರಬಹುದು, ಬಟ್ ಕಾಲಾನುಕ್ರಮದಲ್ಲಿ ಕ್ರಾನಿಕ್ ಟಾಕ್ಸಿಸಿಟಿ 2-3-5 ಅಥವಾ ಜೀವನ ಪರ್ಯಂತ ನಾವು ಅವುಗಳ ಸೇವನೆ ಮಾಡ್ತಾ ಹೋದರೆ ನಮ್ಮ ಶರೀರದಲ್ಲಿ ಅವುಗಳು ಅಕ್ಯುಮುಲೇಟ್ ಆಗಿ, ಬಯೋ ಅಕ್ಯುಮುಲೇಟ್ ಆಗಿ ಕಾಲಾಂತರದಲ್ಲಿ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕ್ಯಾನ್ಸರ್ನಂಥ ರೋಗಗಳ ಒಂದು ಪ್ರಮಾಣ ಯಾಕೆ ಜಾಸ್ತಿ ಆಗಿದೆ? ಮೊದಲು ಇರಲಿಲ್ವಾ? ಮೊದಲು ಜನ ಇದ್ರು, ಮೊದಲು ಹಾಲು ಸೇವನೆ ಮಾಡ್ತಿರ್ಲಿಲ್ವಾ? ಜನ ಸೇವನೆ ಮಾಡ್ತಿದ್ರು, ಪ್ರಮಾಣ ಕಡಿಮೆ ಇತ್ತು. ಈಗ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಇವುಗಳು ಒಂದು ಪೂರಕ ಅಂಶಗಳು ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿ ಕೂಡ ಹೆವಿ ಮೆಟಲ್ಸ್ ಇದೆ. ಆಮೇಲೆ ಈಗ ಪರಿಸರದಲ್ಲಿ ಇರತಕ್ಕಂಥ ಮಾಲಿನ್ಯಕಾರಕಗಳು, ಈಗ ಪಾಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು, ಬೈಫಿನೈಲ್ಸು, ಈ ಎಲ್ಲ ಒಂದು ಘಾತಕ ಅಂಶಗಳು ಕೂಡ ಈ ಒಂದು ಆಹಾರ ಸರಪಳಿಗಳ ಮುಖಾಂತರ ಮನುಷ್ಯನಿಗೆ ಸೇರಿ ಒಂದು ಕಾಲಾನುಕ್ರಮದಲ್ಲಿ ಒಂದು ಕ್ರಾನಿಕ್ ಟಾಕ್ಸಿಸಿಟಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ಇತ್ತೀಚಿನ ನಮ್ಮ ಜೀವನ ಶೈಲಿನೂ ಕೂಡ ನಾವು ನೋಡೋದಾದರೆ ಸುಮಾರು ಕಡೆ ನಾವು ಪ್ಲಾಸ್ಟಿಕ್ಗಳನ್ನು ಬಳಸ್ತೀವಿ. ಸೊ ಅಲ್ಲಿ ಕೂಡ ಆ ಪ್ಲಾಸ್ಟಿಕ್ನಿಂದ ಈ ಆಹಾರಕ್ಕೆ ಘಾತಕಾಂಶಗಳು ಲೀಚ್ ಆಗಿ ನಂತರ ಅವು ಕ್ರಾನಿಕ್ ಟಾಕ್ಸಿಸಿಟಿಗಳನ್ನು ಮಾಡ್ತವೆ. ಬಟ್ ಇಫೆಕ್ಟು ಇಮಿಡಿಯೇಟ್ಲಿ ಇರಲ್ಲ, ಅದಕ್ಕೋಸ್ಕರ ನಾವು ಅಟ್ ಟೈಮ್ಸ್ ನೆಗ್ಲೆಕ್ಟ್ ಮಾಡ್ತೀವಿ. ಇದಕ್ಕೋಸ್ಕರನೇ ಇಂಥ ಎಲ್ಲ ಒಂದು ಆರೋಗ್ಯ ಘಾತಕ ಅಂಶಗಳಿಗೆ ಕೋಡೆಕ್ಸ್ ಎಲಿಮೆಂಟೇರಿಯಸ್ ಕಮಿಷನ್ ಅಂತ ಇದೆ ಜಾಗತಿಕವಾಗಿ. ಆ ಒಂದು ಸಂಸ್ಥೆ, ವಿಶ್ವ ಆಹಾರ ಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ ಇವುಗಳ ಜೊತೆಗೂಡಿ ತನ್ನದೇ ಆದಂಥ ಒಂದು ಸ್ಪೆಸಿಫಿಕೇಷನ್ಸ್ ಅಥವಾ ಮಾನದಂಡಗಳನ್ನು ನಮೂದಿಸಿದೆ. ಇವುಗಳಿಗೆ ನಾವು ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ ಅಂತ ನಾವು ಅಂತೀವಿ. ಈ ಆಧಾರದ ಮೇಲೆ ವಿವಿಧ ದೇಶಗಳು ಕೂಡ ತಮ್ಮದೇ ಆದಂಥ ದೇಶೀಯ ಮಾನದಂಡಗಳನ್ನು ಮಾಡಿದ್ದಾವೆ. ನಮ್ಮ ದೇಶದಲ್ಲಿ ಈ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ ಮಾನದಂಡಗಳನ್ನು ನಮೂದಿಸಿ ಪ್ರಕಟಿಸಿ ಎಲ್ಲರಿಗೂ ಅವೈಲಬಲ್ ಇರ್ತಂಗೆ ಮಾಡಿದೆ. ಆ ಒಂದು ಅಂಶಗಳು, ಈ ಒಂದು ಇದರಲ್ಲಿ ಒಂದು ನಮೂದಿತ ಅಂಶಗಳು ಇರದೇ ಇರುವ ಹಾಗೆ ನಾವು ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಇನ್ನು ಈ ಆಂಟಿಬಯೋಟಿಕ್ ಜೀವ ಅಥವಾ ರೋಗ ನಿರೋಧಕ ಔಷಧಗಳು ಏನಿದೆಯೋ ಇದು ಹಾಲಿನಲ್ಲಿ ಅಥವಾ ಹೈನು ಉತ್ಪನ್ನಗಳಲ್ಲಿ ಉಳಿಕೆಯಾಗಿ ಬರ್ತಾ ಇದೆ ಅನ್ನುವಂಥದ್ದು, ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇದೊಂದು ಬಹಳ ಮಹತ್ವವಾದ ಪ್ರಶ್ನೆ ತಾವು ಕೇಳಿದ್ರಿ. ಹಾಲು ಹಾಲಾಹಲ ಆಗೋದು ಇದರಿಂದನೇ. ಈಗ ನಾನಾ ಬಗೆಯ ಸೋಂಕುಗಳಿಗೆ ಈ ರಾಸುಗಳು ತುತ್ತಾಗ್ತವೆ. ಹಾಲು ಉತ್ಪತ್ತಿ ಮಾಡತಕ್ಕಂಥ ರಾಸುಗಳು ಸೋಂಕುಗಳಿಗೆ ತುತ್ತಾಗ್ತವೆ. ಈ ಸೋಂಕುಗಳ ನಿರ್ವಹಣೆಗಾಗಿ ನಾನಾ ಬಗೆಯ ಔಷಧಿಗಳನ್ನು ಬಳಸ್ತಾರೆ. ಒಂದು ಔಷಧಿ, ಪ್ರಮುಖವಾದಂಥ ಔಷಧಿ ಅಂದರೆ ಈ ಆಂಟಿಬಯೋಟಿಕ್ಸ್, ಆ್ಯಂಟಿಮೈಕ್ರೋಬಿಯಲ್ಸ್ ಅವ್ರ ಆ್ಯಂಟಿಬಯೋಟಿಕ್ಸ್. ಈ ಒಂದು ಆ್ಯಂಟಿಬಯೋಟಿಕ್ಗಳನ್ನು ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ಇನ್ನು ಇನ್ಫೆಕ್ಷನ್ ಕಂಟ್ರೋಲ್ ಮಾಡಿ ಆದಮೇಲೆ ಅದರ ಒಂದು ಉಳಿಕೆ ಇರ್ತದಲ್ಲ, ಅದು ಆಹಾರ ಸರಪಳಿಯಲ್ಲಿ ಬರ್ತದೆ. ಇದು ಹಾಲಿನಲ್ಲಿ ಕೂಡ ವಿಸರ್ಜನೆ ಆಗ್ತವೆ. ಸುಮಾರು ಆ್ಯಂಟಿಬಯೋಟಿಕ್ಗಳ ಉಳಿಕೆಗಳು ನಾವು ಒಂದು ಅಳವಡಿಸ್ತಕ್ಕಂಥ ಈ ಪಾಶ್ಚರೈಸೇಷನ್ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನು ಬಾಯ್ಲಿಂಗ್ ಮಾಡ್ತೀವಿ ಈ ಪ್ರಕ್ರಿಯೆಯಿಂದ ಹಾಳಾಗೋದಿಲ್ಲ. ಅಥವಾ ಕೆಲವೊಂದು ಈ ಹಾಳಾಗ್ಬೋದು, ಡಿಗ್ರೇಡ್ ಆಗ್ಬೋದು, ಇನ್ನೂ ಕೆಲವೊಂದು ತಮ್ಮ ಪ್ರಾಡಕ್ಟ್ಗಳನ್ನು ರಿಲೀಸ್ ಮಾಡ್ತವೆ. ಸೊ ಅವುಗಳು ಕೂಡ ಸ್ಟೇಬಲ್ ಆಗಿರ್ತವೆ.